ಹೀಗೆ ಕಂಡಂತಹ ಸಂದರ್ಭದಲ್ಲಿ ಸತುವಿನ ಪ್ರಮಾಣ ಕಡಿಮೆ ಆಗಿದೆ ಅಂತ ನಾವು ತಿಳಿಯಬಹುದು. ಇಂಥ ಸಂದರ್ಭದಲ್ಲಿ ಲಘು ಪೋಷಕಾಂಶಗಳನ್ನು ನಾವು ಬೆಳೆಗೆ ನೀಡಬೇಕಾಗುತ್ತೆ. ಹಾಗೆ ಕಬ್ಬಿಣ ಪೋಷಕಾಂಶದ ಕೊರತೆ ಉಂಟಾದಾಗ ಚಿಗುರು ಎಲೆಗಳಲ್ಲಿ ಹಾಗೆ ಬಲಿತ ಎಲೆಗಳಲ್ಲೂ ಕೂಡ ಪೋಷಕಾಂಶದ ಕೊರತೆ ಕಂಡುಬರುತ್ತೆ. ಸಸ್ಯಗಳಲ್ಲಿ ಪತ್ರ ಹರಿತಿನ ತಯಾರಿಕೆ, ಎಲೆಗಳು ಹರಿತನ್ನು ಕಳೆದುಕೊಡುತ್ತವೆ, ತಿಳಿ ಹಸಿರು ಬಣ್ಣದಿಂದ ಕೂಡಿರ್ತವೆ. ಕೊರತೆ ಹೆಚ್ಚಾದಂತೆ ಎಲೆಗಳ ಮಧ್ಯದ ನರಗಳು ಮಾತ್ರ ಹಸಿರಾಗಿ ಉಳ್ಕೊಂಡಿರ್ತವೆ. ಹಾಗಾಗಿ ಪ್ರತಿ ಎಕರೆಗೆ 6 ಕಿಲೋಗ್ರಾಂ ಸತುವಿನ ಸಲ್ಫೇಟ್ ಮತ್ತು ಕಬ್ಬಿಣದ ಸಲ್ಫೇಟ್, ಲಘು ಪೋಷಕಾಂಶಗಳಿಂದ ಸಂಪತ್ಭರಿತವಾದಂಥ 50 ಕಿಲೋಗ್ರಾಂ ಕೊಟ್ಟಿಗೆ ಗೊಬ್ಬರವನ್ನು ಬಿತ್ತುವ ಪೂರ್ವದಲ್ಲಿ ಮಣ್ಣಿಗೆ ಸೇರಿಸಿದರೆ ಬಿತ್ತಿದ 30-40 ದಿನಗಳ ನಂತರ ಎಲೆಗಳಿಗೆ 0.5% ಸತುವಿನ ಸಲ್ಫೇಟ್ ಮತ್ತು ಕಬ್ಬಿಣದ ಸಲ್ಫೇಟ್ ದ್ರಾವಣವನ್ನು ಸಿಂಪರಣೆ ಮಾಡಬೇಕಾಗುತ್ತೆ. ಹೀಗೆ ಸಿಂಪರಣೆ ಮಾಡುವಂತಹ ಮಿಶ್ರಣಕ್ಕೆ 1.1% ಸುಣ್ಣದ ತಿಳಿ ನೀರನ್ನು ಸೇರಿಸಬೇಕಾಗುತ್ತೆ. ಹೀಗೆ ನಾವು ಮಾಡೋದ್ರಿಂದ ಸಮಗ್ರವಾದ ಪೋಷಕಾಂಶಗಳ ನಿರ್ವಹಣೆಯನ್ನು ಕೈಗೊಂಡರೆ ನಮಗೆ ಗೋವಿನ ಜೋಳದ ಬೆಳೆಯಲ್ಲಿ ಉತ್ತಮವಾದ ಇಳುವರಿಯನ್ನು ನಾವು ಕಾಣಬಹುದು. ಇದುವರೆಗೆ ಹೇಮಕುಮಾರ್ ಅವರಿಂದ ರೈತರಿಗೆ ಸಲಹೆ ಕೇಳಿದಿರಿ. ರೈತ ಬಾಂಧವರೇ, ಈಗ ಕೇಳೋಣ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ವಿವಿಧ ಆಯ್ದ ಚಿತ್ರಗಳಿಂದ ಗೀತೆಗಳನ್ನು. ಆರಂಭದಲ್ಲಿ ಕೇಳಿ ನಾನಿನ್ನ ಮರೆಯಲಾರೆ ಚಿತ್ರದ ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠಸಿರಿಯಲ್ಲಿ ಹಾಗೂ ಎಸ್ ಜಾನಕಿ ಅವರ ಸ್ವರದಲ್ಲಿ, ಸಾಹಿತ್ಯ ಜಿ ಉದಯಶಂಕರ್ ಅವರದು, ಸಂಗೀತ ರಾಜ ನಾಗೇಂದ್ರ ಅವರದ್ದು. ನೋಡಲಿ ನಿನ್ನನ್ನೇ ಕಾಣುವೆ, ಕಡಲನ್ನು ಸೇರದ ನದಿಯಲ್ಲಿ ಕಾಣುವೆ ನಿನ್ನನ್ನು ಸೇರದೆ ನಾ ಹೇಗೆ ಬಾಳುವೆ ವಿರಹದ ನೋವ ಗಂಧ ಸೇರಿದಂತೆ ಶ್ರುತಿ ಸೇರಿದಾಗ ಚಿತ್ರದ ಗೀತೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್ ಅವರ ಯುಗಳ ಸ್ವರಗಳಲ್ಲಿ, ಸಾಹಿತ್ಯ ಜಿ ಉದಯಶಂಕರ್ ಅವರದು, ಸಂಗೀತ ಟಿ ಜಿ ಲಿಂಗಪ್ಪ ಅವರದು. ವಿಷಾದವೋ ನಗುತ್ತ ಇರುವೆ ದಿನವು ಬೊಂಬೆಯಾಟವಯ್ಯ ಮಾಡಿ ನಗುವೆ ಸಂಗೀತವೋ ಸಾಹಿತ್ಯವೋ ಸಮಯ ನೋಡಿ ಕೊಡುವೆ ಬೊಂಬೆಯಾಟವಯ್ಯ ಮಬದರಿ ಬೊಂಬೆಯಾಟವಯ್ಯ ರಿಗ ಪಪದಲ್ಲಿ ಬೊಂಬೆಯಾಟವಯ್ಯ ಬದನಿ ಬೊಂಬೆಯಾಟವಯ್ಯ ರೀಗ ರೀಗ ಸರಿ ಸನಿ ಸನಿ ಸನಿ ದ ಸನಿ ದದ ಪಪ ಮಪದನಿ ಬೊಂಬೆಯಾಟವಯ್ಯ ಕೆಳಗರೆ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಈಗ ಕೇಳಿ ಚಲಿಸುವ ಮೋಡಗಳು ಚಿತ್ರದ ಗೀತೆ, ಎಸ್ ಜಾನಕಿ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಯುಗಳ ಸ್ವರಗಳಲ್ಲಿರುವಂತಹ ಗೀತೆ, ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ರಾಜನ್ ನಾಗೇಂದ್ರ ಅವರದ್ದು. ನೀನಾಡೋ ನುಡಿಯಾಗಿ, ಗಿಡವಾಗಿ ಮರವಾಗಿ ನೆರಳಾಗಿ ಜೊತೆಯಾಗಿ ನಾನಿರುವೆ. ಅಳಿಯಲೆ ಬಂಗಾರ ಇರುವಾಗ ಅದನ್ನು ನೋಡದೆ ಅಲೆಯುತ ದಿನ ಬಳಲಿದೆ, ಕಣ್ಣೀಗ ತೆರೆಯಿತು. ನೀನೆಲ್ಲೋ ನಾನಲ್ಲೇ ಈ ಜೀವ. ಕೈಯಲ್ಲಿ ಓನಲ್ಲೇ ನಿನ್ನ ಇರಿಸುವೆ ಪ್ರೀತಿಯ ಸುಮದಿಂದಲೇ ಸಿಂಗಾರ ಮಾಡುವೆ ಆನಂದ ಹೆಚ್ಚಾಗಿ ಕಣ್ಣೀರು ತುಂಬಿದೆ ಓ ನಿನ್ನಡಲ ಉಸಿರಾಗಿ ನಿನ್ನಾಸೆ ಕಡಲಾಗಿ ಚಂದುಟಿಯ ನಗೆಯಾಗಿ ಒಲವೆಂಬ ಸಿರಿಯಾಗಿ ಜೇನಾಗಿ ಸವಿಯಾಗಿ ಸಂತೋಷ ನಿನಗಾಗಿ ನಾ ತರುವೆ ಈಗ ಕೇಳಿ ಪರಶುರಾಮ್ ಚಿತ್ರದ ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಮತ್ತು ಮಂಜುಳಾ ಗುರುರಾಜ್ ಅವರ ಯುಗಳ ಸ್ವರಗಳಲ್ಲಿ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದ್ದು. ಎಳಸಿರುವಾಗ ಹಸುರಿನ ಬಣ್ಣ ವಯಸ್ಸಿರುವಾಗ ಕೆಂಪನೆ ಬಣ್ಣ ಉಪ್ಪಿನ ವೇಳೆ ಕಪ್ಪನೆ ಬಣ್ಣ ಬಾಯಿಗಿಟ್ಟರ ಸಾಕು ಓ ಹುಳಿಯಣ್ಣ ರೈತ ಬಾಂಧವರೇ, ನೀವು ಕೇಳ್ತಾ ಇದ್ರಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನ. ಈಗ ಕೇಳಿ ಧ್ರುವತಾರೆ ಚಿತ್ರದ ಗೀತೆ, ಡಾಕ್ಟರ್ ರಾಜ್ಕುಮಾರ್, ವಾಣಿ ಜಯರಾಮ್ ಮತ್ತು ಬೆಂಗಳೂರು ಲತಾ ಅವರ ಸ್ವರಗಳಲ್ಲಿ ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ಉಪೇಂದ್ರ ಕುಮಾರ್.

ನೀನು ಗೆಲ್ಲಲಾರೆ ಇಳಿದು ಇಳಿದು ಛಲವೇದಕ್ಕೆ ಎಲ್ಲರ ದುರ್ಮಾನ ಹೋಗಿ ಕೊನೆಗೆ ಮನೆಗೆ ಹೋಗುವೆ. ನನ್ನಂಥ ಗಂಡಿಂದ ಸೋಲೋಕೆ ಆಸೆಯ ನಿನಗೆ ನನ್ನ ನೀನು ಗೆಲ್ಲಲಾರೆ. ನಾಟ್ಯವಾಡಿದಂಥ ನೀಲಕಂಠ ಗಂಡು ತಾನೆ ಮರುಳೇ ನಿನಗೆ ಅರಿವಿಲ್ಲವೇ. ಇನ್ನೇಕೆ ಸರಸದನೆ ಬದಲಿ ಸಮಯವ ಕಳೆಯುವೆ ಮಂಕಿ. ವಿಷಾದ ತಪ್ಪದು ಕೆಣಕುತ ಕಲಹಕ್ಕೆ ಕರೆದರ ಜೋಕೆ ನಿನಗೆ ನನ್ನ ನೀನು ಗೆಲ್ಲಲಾರೆ ಇಳಿದು ಇಳಿದು ಚಲವೇದಕ್ಕೆ. ಓಹೋ ಗುಡ್, ಅದನ್ನ ಹೀಗೆ ಹೇಳಿದ್ರೆ ಹೇಗೆ? ಬನಿ ಸಾನಿ ಬನಿ ಸಗ ಪಾನಿ ನಿ ಸಗ ಗ ಪ ಮ ಮ ಮ ಸಗ ಮ ದ ಪಾನಿ ಸಗ ಸಗ ಮ ದ ಗ ಗ ಗ ಗ ಗ ಗ ನಿ ದ ಮ ಪಾನಿ ಸಗ ಗ ಗ ಗ ಗ ಗ ಗ ಮ ಗ ಸ ದ ಮ ಗ ನಿ ನಿ ನಿ ನಿ ನಿ ನಿ ನಿ ನಿ ನಿ ಸ ನಿ ದ ನಿ ಸಗ ಮ ಮ ಮ ಮ ಮ ಮ ಮ ಮ ಮ ಮ ಮ ಪ ಮ ಗ ಪ ಮ ಗ ಗ ರಿ ಸ ನಿ ಗ ಪ ದ ಸ ಸರಿಮ ಪನಿಸ ಸಗಮ ಪನಿಸ ಸರಿಮ ಪದಸ ಸಗಮ ಪನಿಸ. ಹಿರಿಯ ನವಿಲ ಕಂಡಕ್ಕಾಗಿ ತಾನು ನಾಟ್ಯವಾಡ ಹಾಗೆ ಕನಸ ಕಂಡ ಕತೆ ಹೇಳಲೇ. ಹೆಣ್ಣು ನವಿಲು ಅಂದವಿಲ್ಲ ಕರಿಯ ಸೊಬಗು ಹೊಂದಲಿಲ್ಲ ಕುಣಿವ ನವಿಲು ಗಂಡು ಕೇಳಲೆ. ಸಂಗೀತ ಕಲಿಯಲು ಕರುಣಿಸಿ ಹರಸುವ ಸರಸ್ವತಿ ಹೆಣ್ಣು ಅಮ್ಮಯ್ಯ ಬಲ್ಲಯ ಆಕೆಯ ಒಡೆಯನು ಬ್ರಹ್ಮನು ಗಂಡು ಇದಕ್ಕೆ ಮೌನ ಎಲ್ಲಿ ಧ್ಯಾನ ಚೆಲುವೇ ಮನವೇ ಹೇಳೋ ನಿನಗೂ ಭಯವೇ. ನನ್ನಂಥ ಗಂಡಿಂದ ಸೊಲೋಕೆ ಆಸೆಯ ನಿನಗೆ ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೇ.